ಸುರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಡಿಕೆ ಬೆಳೆ ಬೇಸಾಯ ಕುರಿತು ಪ್ರಗತಿಪರ ರೈತರಾದ ಜೋಯಿಡಾದ ಬಾಬ್ಜಿ ಕೆ ದೇಸಾಯಿ ಅವರೊಂದಿಗೆ ಸಂದರ್ಶನ. ನನ್ನ ಹೆಸರು ಬಾಬಾಜಿ ಕೃಷ್ಣ ದೇಸಾಯಿ, ತಾಲೂಕು ಜೋಯಿಡಾ, ಉತ್ತರ ಕನ್ನಡ ಡಿಸ್ಟಿಕ್ಟ್. ಇಲ್ಲಿ ಖಾಯಂ ನಿವಾಸಿಯಾಗಿರುತ್ತೇನೆ. 2.5 ಎಕರೆಯಲ್ಲಿ 1 ಎಕರೆ ಸುಮಾರು ತೋಟ ಮಾಡಿದ್ದೀನಿ. ಅದರಲ್ಲಿ 300-400 ಗಿಡ ಅಷ್ಟು ಬೆಳೆಸಿದ್ದೀನಿ. ಮತ್ತು ಅದರಲ್ಲಿ ಅಡಿಕೆ ಮತ್ತು ಬಾಳೆ ಮತ್ತು ಏಲಕ್ಕಿ ಇಷ್ಟು ಗಿಡ ಹಾಕಿ 7-8 ವರ್ಷದ ಗಿಡವನ್ನು ಬೆಳೆಸಿದ್ದೀನಿ. ಈಗ ಇನ್ನೂ ಸರಿಯಾದಂಥ ಇಳುವರಿ ಪ್ರಾರಂಭ ಆಗಿಲ್ಲಲ್ಲ? ಹಾಂ, ಇನ್ನು ಇಳುವರಿ ಸರಿಯಾಗಿ ಆಗಲಿಲ್ಲ. ಈಗ 1 ಕ್ವಿಂಟಲ್ ಮೊದಲನೇ ಇದಕ್ಕೆ ಬಂದಿದೆ ಸರ್, ಅದರದು ಇನ್ನೂ ಸೇಲ್ ಮಾಡಲಿಲ್ಲ ಮಾರ್ಕೆಟಲ್ಲಿ. ಮತ್ತು ನೀರಿನ ಕೊರತೆ ಆಗುತ್ತೆ ಬೇಸಿಗೆ ಒಳಗಿಲ್ಲ? ಹಾಂ, ನೀರಿನ ಕೊರತೆ ಇದೆ ಸರ್. ಅದಕ್ಕೆ ಇಲ್ಲಿ ಬಾವಿ ಹೊಡೆದು ನೋಡಿದೆ, ಬಾವಿಯಲ್ಲೂ ನೀರಿನ ಆಳ ಹೋಗ್ಲಿಕ್ಕೆ ಆಗೋದಿಲ್ಲ, ಶೇಡು ಮಣ್ಣು ಇದೆ ಒಳಗೆ, ಬಾವಿ ಹೊಡೆದ್ರೆ ಕುಸಿತದೆ ಅಂತೇಳಿ ಬೋರ್ ಹೊಡೆದು ನೋಡಿದ್ರು, ನಾನು ಬೋರಲ್ಲೂ ನೀರು ಇಲ್ಲಿ ಸಫಿಷಿಯಂಟ್ ಆಗಲಿ ಬರಲಿಲ್ಲ. ಮತ್ತು ಹಿಂಗಾದ್ರೆ ಅಡಿಕೆ ಈಗ ನೋಡಲಿಕ್ಕೆ ಏನು ಚಂದ ಕಾಣುತ್ತೆ, ಹಿಂಗೆ ಒಂದೊಂದು ಟೈಮಿಗೆ ಮಳೆ ಆಗಲಿಲ್ಲ ಅಂತೇಳಿದ್ರೆ ಸಮಸ್ಯೆ? ಹಾಂ, ಮಳೆ ಆಗಲಿಲ್ಲ ಅಂತ ಸಮಸ್ಯೆ ಇದೆ ಸರ್ ಭಾಳ. ಅಂದರೆ ಈಗ 2 ವರ್ಷ ಮಳೆ ಆಯ್ತಲ್ಲ, ಅದರಿಂದ ನಮಗೆ ಇದ್ರದ್ದು ಏನು ಗೊತ್ತಾಗಲಿಲ್ಲ. ಅದು 1 ವರ್ಷ ಮಳೆ ಕಡಿಮೆ ಆದಾಗ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಪ್ರಾಬ್ಲಮ್ ಬಂದಿತ್ತು ಸರ್. ಸುತ್ತಮುತ್ತ ಹಳ್ಳ ಅಂತವೇನು ಇಲ್ಲ, ಕೆರೆಗಳು ಇಲ್ಲ? ಕೆರೆ ಇದೆ ಸರ್, ಆದರೆ ಅದು ಕೆರೆಯಲ್ಲಿ ನೀರು ಅಷ್ಟು ಸ್ಟೋರೇಜ್ ಆಗಲ್ಲ, ಅದಕ್ಕೆ ಡೆವಲಪ್ಮೆಂಟ್ ಮಾಡಲಿಲ್ಲ, ಅದರಿಂದ ಅದು ಆಗ್ತಾ ಇಲ್ಲ. ಮತ್ತೆ ಇಷ್ಟು ದಿನ ಹೇಗೆ ನೀರು ಕೊಡ್ತಿದ್ರಿ ಅದಕ್ಕೆ? ಬಾವಿ ಇದೆ ಸರ್, ಬಾವಿಯಿಂದ ನೀರು ಕೊಟ್ಟಿದ್ದು. ಬಾವಿಲಿ ನೀರು ಇದೆ? ಹಾಂ, ಇದೆ ಇದೆ. ಈಗ ಈಗ ಇದೆ, ಮಳೆ ಆಗಿದೆ ಅಲ್ಲ ಈಗ, ಅದರಿಂದ ಅದು ಸರಿ ಬ್ಯಾಲೆನ್ಸಿಗೆ ಬಂದಿದೆ. ಈಗ ಮುಂದೆ ಏನು ಕೊರತೆ ಆಗೋ ಇದಿಲ್ಲ ನೀರಿಂದ ಈ ಸೀಸನ್ಗೆ. ಮಳೆ ಬರುತ್ತೆ, ಮಳೆಗಾಲದಲ್ಲಿ ಇನ್ನೂ ಪ್ರಾರಂಭ ಈಗ ಆಗೇ ಇಲ್ಲ, ಆದರೆ ಈಗ ಮಳೆ ಬಿತ್ತಲ್ಲ ಸರ್, ಅದರಿಂದ ನೀರಿನ ಜಲ ಸರ್ ಇದಾಗಿದೆ. ಅಡ್ಡ ಮಳೆ ಬಂದಿದ್ದು ಅದರಲ್ಲಿ ನೀರು? ಹಾಂ, ನೀರು ಅಡ್ಜಸ್ಟ್ಮೆಂಟ್ ಆಗಿದೆ. ಎಷ್ಟು ದಿನ ಇರುತ್ತೆ ಅದು ಹಂಗೆ ಬಂದಾಗ ನೀರು? ಅಲ್ಲಿ ಕೆರೆ ಇದೆ ಸರ್, ಆ ಕೆರೆದಿಂದ ಸ್ವಲ್ಪ ಅದಕ್ಕೆ ಹೋಗ್ತದೆ ನೀರು. ಹಾಂ, ಅಂದರೆ ಸ್ಟೋರೇಜ್ ಆಗಿದ್ದು ಅದಕ್ಕೆ ಹೋಗಿ ಅದರಿಂದ ಫ್ರೀ ನಮಗೆ ಇದಾಗ್ತದೆ. ಕೆರೆ ಹೂಳು ತೆಗಿಬೇಕು ಈಗ ಹಂಗಾದ್ರೆ? ಹಾಂ, ಕೆರೆ ಡೆವಲಪ್ಮೆಂಟ್ ಮಾಡಿದ್ರೆ ಆಗ್ತದೆ ಸರ್. ಸುತ್ತಮುತ್ತ ರೈತರಿಗೂ ಕೂಡ ಅನುಕೂಲ ಆಗುತ್ತೆ? ಹಾಂ, ರೈತರಿಗೆ ಆಗ್ಬೋದು. ಒಂದು ಸಣ್ಣ ಕೆರೆ ಇದೆ ಸರ್, ಅದಕ್ಕಿಂತ ದೊಡ್ಡದಿಲ್ಲ, 5 ಎಕರೆ ತನಕ ಯೂಸ್ ಮಾಡ್ಬೋದು ಅಷ್ಟೆ. ಅಲ್ಲಿ ಒಂದು ಕೆರೆ ಇದೆ ಸರ್, ದೊಡ್ಡ ಕೆರೆ, ಅದು ಡೆವಲಪ್ಮೆಂಟ್ ಮಾಡಿದ್ದಾರೆ ಕೆಲವು ಸ್ವಲ್ಪ, ಆದರೆ ಫುಲ್ ಮಾಡಲಿಲ್ಲ. ಅದು ಅದರಲ್ಲಿ ಹುಳು ಎತ್ತಬೇಕು, ಮಣ್ಣಿದೆ, ಕ್ಲೀನ್ ಮಾಡ್ಬೇಕು. 2.5 ಎಕರೆ ಒಳಗೆ 3/4 ಎಕರೆ ಅಡಿಕೆ ಹಾಕಿದ್ರಿ? ಹಾಂ, 3/4 ಎಕರೆ ಹಾಕಿ. ಅಲ್ಲ, ಹಾಂ ಸರ್. ಈ 3/4 ಎಕರೆ ಸಾಕ ಅನ್ಸುತ್ತಾ ಇನ್ನು ಹಾಕ್ಬೇಕು ಅನ್ಸುತ್ತೆ? ಹಾಕ್ಬೇಕು ಅನ್ಸುತ್ತೆ, ಆದರೆ ಸರ್ ನೀರಿನ ಕೊರತೆಯಿಂದ ಎಲ್ಲ ಸ್ಟಾಪ್ ಆಗ್ಬಿಟ್ಟಿದೆ. ಹಂಗಾರೆ ಬೇರೆ ಜಾಗ ಒಳಗೆ ಏನು ಬೆಳಿತೀರಿ? ಭತ್ತ ಮಾಡ್ತಿದ್ದೆ. ಅದು ಭತ್ತ ಈಗ ವರ್ಕೌಟ್ ಆಗ್ತಾ ಇಲ್ಲ ಸರ್, ಭತ್ತ ಮತ್ತು ಲೇಬರ್ ಚಾರ್ಜಸ್ಗೆ ಅದು ವರ್ಕೌಟ್ ಆಗ್ತಾ ಇಲ್ಲ, ಅದಕ್ಕಾಗಿ ಈ ಸಲ ಮಾಡೋದು ಕಷ್ಟ ಇದೆ ಸರ್. ಭತ್ತ ಭತ್ತ ಹಾಕಿದ್ರೆ ಲಾಸ್ ಅನ್ಸುತ್ತೆ? ಹಾಂ, ಲಾಸ್ ಸರ್. ಯಾಕೆ? ಅದೇ ರೇಟ್ ಇಲ್ಲ ಸರ್, ಇಲ್ಲಿ ಲೋಕಲ್ ರೇಟ್ 1200 ರೂಪಾಯಿ, ಆದರೆ ಸರ್ಕಾರ MSP 1800-1900 ಇದೆ, ಆದರೆ ಇದು ಇಲ್ಲಿ ನಮ್ಗೆ ಸಿಗುವುದಿಲ್ಲ, ನಮ್ದು ಆ ಗ್ರೇಡ್ ಇಲ್ಲ ಅಂತೇಳಿ ತೆಗೆದು ಬಿಡ್ತಾರೆ. ಈ ಸಲ ನಾನು ಆಗ ಭತ್ತಕ್ಕೆ ಹಾಕಿದ್ದೆ MSP ಇದರಲ್ಲಿ ಖರೀದಿಗೆ ಅರ್ಜಿ, ಆದರೆ ಅವರು ನಮ್ದು ಭತ್ತ ಖರೀದಿ ಮಾಡಲಿಲ್ಲ. ಏನು ಗುಣಮಟ್ಟ ಇಲ್ಲ ಅಂತ? ಹಾಂ, ಗುಣಮಟ್ಟ ಇಲ್ಲ ಅಂತೇಳಿ ಅದು ರಿಜೆಕ್ಟ್ ಮಾಡಿದರು. ಅದು ಯಾಕೆ ಗುಣಮಟ್ಟ ಇರಲಿಲ್ಲ? ವಾತಾವರಣದಿಂದ ಗುಣಮಟ್ಟ ಇರುವುದಿಲ್ಲ ಕೆಲವೊಂದು ಜಮೀನಿಗೆ. ಕಾಳು ತುಂಬಿಕೊಂಡ್ಬಂದಿರಲ್ಲ? ಏನು ಕಾಳಲ್ಲ ಸರ್, ಅದು ಭತ್ತ ಚಿಪ್ ಸರಿ ಇರ್ತದೆ, ಆದರೆ ಭತ್ತ ಹೊಡಿತದೆ ಅಂತ ಹೇಳ್ತಾರೆ. ನೀರಿನ ಕೊರತೆ ಆಗಿದ್ದಿರ್ತದೆ ಮಳೆಗಾಲದಲ್ಲಿ, ಇಲ್ಲಾದ್ರೆ ಹೆಚ್ಚು ನೀರಾಗಿದ್ದಿರ್ತದೆ, ಅಂದರೆ ಮಳೆ ಬಿದ್ದಿದ್ದಿರ್ತದೆ, ಅವಾಗ ಸ್ವಲ್ಪ ಅಕ್ಕಿ ಡ್ಯಾಮೇಜ್ ಬರ್ತದೆ. ಡ್ಯಾಮೇಜ್ ಬಂತು ಅಂದರೆ ಅದಕ್ಕೆ ಬೆಲೆ ಇಲ್ಲ. ಅವರೀಗ ನಮ್ಮ ಕಡೆ MSP ತೊಗೊಳ್ಬೇಕಾದ್ರೂ ಟೆಸ್ಟಿಂಗ್ ಮಾಡ್ತಾರೆ, ಒಂದು ಟೆಸ್ಟಿಂಗಲ್ಲಿ ಅದು ಪಾಸ್ ಆಗಿತ್ತು, ಮತ್ತೊಂದು ಟೆಸ್ಟಿಂಗಲ್ಲಿ ಅದು ಫೇಲ್ ಅಂತೇಳಿ ತೋರಿಸಿದರು. ಹಂಗಾಗಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಸಿಗಲಿಲ್ಲ ಸಿಗಲಿಲ್ಲ ಸರ್. ಮತ್ತೆ ಈ ಸಲ ಮಳೆ ಭಾಳ ಆಗಿ ಲಾಸ್ ಆಯ್ತು ಸರ್ ಭತ್ತದಲ್ಲಿ, ಇಲ್ಲಾಂದ್ರೆ 30-35 ಚೀಲ ಭತ್ತ ವೇಸ್ಟೇಜ್ ಹೋಯ್ತು ಸರ್. ಅದಕ್ಕೆ 600 ರೂಪಾಯಿ ಕೆ ಜಿ ರೇಟಲ್ಲಿ ಹಿಡಿದ್ರು ಕ್ವಿಂಟಲ್ಗೆ. ಏನಾಗಿತ್ತು, ಕಪ್ಪಾಗಿತ್ತು ಅದು? ಹಾಂ, ಕಪ್ಪಾಗಿತ್ತು. ಅಕ್ಕಿನೂ ಕಪ್ಪಾಯ್ತು? ಹಾಂ, ಕಪ್ಪಿ ಆಗಿದ್ದು. ಹಾಗಾದ್ರೆ ಅದಕ್ಕೆ ತಿನ್ಲಿಕ್ಕೆ ಬರೋಲ್ಲ ಮನುಷ್ಯರಿಗೆ? ಹಾಂ, ಅದು ತಿನ್ಲಿಕ್ಕೆ ಬರೋಲ್ಲ. ಯಾವುದೋ ಬೇರೆ ಇದಕ್ಕೆ ಯೂಸ್ ಮಾಡ್ತಾರಂತ. ಸ್ಟಾರ್ಚ್? ಹಾಂ, ಅದನ್ನು ಸ್ಟೀಮ್ ಮಾಡಿ ಹಾಟ್ ಡ್ರಿಂಕ್ಸ್ಗೆ ಏನೋ ಯೂಸ್ ಮಾಡ್ತಾರಂತೇಳಿ. ನಮಗೇನು ಐಡಿಯಾ ಇಲ್ಲ ಅದರಲ್ಲಿ, ಆದರೂ ಅದಕ್ಕೆ ಹೇಳ್ತಾರೆ ಅದಕ್ಕೆ ಹೋಗ್ತದೆ ಬಿಯರ್ ಮಾಡಲಿಕ್ಕೆ ಅಂತೇಳಿ. ಈಗ ಮಧ್ಯೆ ನಾವು ನೋಡಿದಂಗೆ ಬಾಳೆ ಅಷ್ಟೊಂದು ಹುಲುಸಾಗಿ ಬೆಳೆದಿಲ್ಲ. ಹಾಂ, ಅಲ್ಲ, ಬೆಳೆದಿತ್ತು ಸರ್. ಬಾಳೆ ಎಲ್ಲ ಪುಲ್ಲಿತ್ತು ಸರ್. ಈಗ ಕೆಲವರು ಸಜೆಷನ್ನಿಂದ ಬಾಳೆ ನಾನು ಸ್ಪೆಷಲಿ ಕಟ್ ಮಾಡಿದೆ. ಇದು ಕಾಯಿ ಬರೋದಿತ್ತು, ಆದರೂ ಅದು ಕಟ್ ಮಾಡಿದೆ. ಜನ ಅದಕ್ಕೇನು ಹೇಳ್ತಾರೆ, ಬಾಳೆ ಇದ್ದರೆ ಈ ಗಿಡ ಸರಿ ಬೆಳೆಯಲ್ಲ, ಮತ್ತು ಅದಕ್ಕೆ ಡಿಸ್ಟೆನ್ಸ್ ಹೆಚ್ಚಾಗ್ಬಿಡ್ತದೆ. ಇದರಲ್ಲಿ ಇದು ಡಿಸ್ಟಿಣ್ಣು. ಹಾಂ, ಈ ಡಿಸ್ಟೆನ್ಸ್ ಹೆಚ್ಚಾಗ್ತಾ ಇದೆ ಗಿಡದು, ಆಗ ಹೋಗಬಾರ್ದು. ಈ ಡಿಸ್ಟೆನ್ಸ್ ಎಷ್ಟಕ್ಕೆ ಬರಬೇಕು? ಒಂದು ಗಿಣ್ಣಿಂದ ಇನ್ನೊಂದು ಗಿಣ್ಣು, ಇದು ಕರೆಕ್ಟಾಗಿ ಹಿಂಗೆ ಎಷ್ಟಿದೆಯಲ್ಲ ಎಷ್ಟಿಷ್ಟಕ್ಕೆ ಬರಬೇಕು, ಮೇಲ್ಗಡೆ ಹೋಗಬಾರ್ದು. ಅದಕ್ಕೆ ಸಂಬಂಧ ಇಲ್ಲ. ಗಿಣ್ಣು ಯಾವಾಗ ದೊಡ್ಡ ಹಾಕು ಅಂದರೆ ಸೂರ್ಯನ ಬೆಳಕಿಗೆ ಅದಕ್ಕೆ ಏನಾದರೂ ತೊಂದರೆ ಆಗತ್ತೆ ಅಂದ್ರೆ ಅವಾಗ ಬರ್ರು ಬರ್ರು ಬರ್ರು ಬೆಳ್ಕೊಂಡು ಮೇಲಕ್ಕೆ. ಅದೇ ಇದು ಗಿಡ ಇದ್ಬಿಟ್ಟಲೆ ಈಗ ಬಂದಿದೆಲ್ಲ, ಅದಕ್ಕೆ ನೆರಳಾಗ್ತದೆ, ಸೂರ್ಯನ ಪ್ರಕಾಶನೂ ಕಡಿಮೆ ಆಗ್ತದೆ ಅಂತ ಹೇಳಿ ಕಟ್ ಮಾಡ ಅಂತ ಹೇಳಿದರು ಕೆಲವರು. ಜಾಸ್ತಿ ಗಿಡ ಬಿಡ, ಅದಕ್ಕಾಗಿ ಈ ಸಲ ಭಾಳಷ್ಟು ಕಟ್ ಮಾಡಬಹುದು. ಬಾಳೆ ಅಷ್ಟತ್ರ ಬೆಳಿಲಿಕ್ಕೆ ಬಿಟ್ಟಿರಲ್ಲ, ಎಷ್ಟತ್ರ ಇದೆ ಫುಡ್ ಅದ್ರದ್ದು? ಈ ಜಮೀನಲ್ಲಿ ನಾವು ಇದಕ್ಕೆ ಹಾಕು ಫುಡ್ ಅನ್ನೋದು ಎಳಿತದೆ ಕೆಲವೊಂದು, ಅದಕ್ಕಾಗಿ ಅದು ಬೆಳೀತದೆ ಸರ್. ಏನು ಹಾಕ್ತಾರೆ ನೀವು? ರಾಸಾಯನಿಕ ಹಾಕ್ತಾರೆ? ರಾಸಾಯನಿಕ ಆಗಲಿಲ್ಲ ಸರ್, ಇನ್ನು ಗೊಬ್ಬರ ಸಗಣಿ ಗೊಬ್ಬರನೇ ಹಾಕಿದ್ದೀನಿ. ಒಂದು ವರ್ಷ ಬಿಟ್ಟು ಒಂದು ವರ್ಷ ಎರಡೆರಡು ಬುಟ್ಟಿ ಗೊಬ್ಬರ ಹಾಕಿದ್ದೀನಿ. ಹೋದ ಸಲ ಸ್ವಲ್ಪ ಇದಕ್ಕೆ ಅಷ್ಟೇ ಕೆಮಿಕಲ್ ಸಿಂಪಡಣೆ ಮಾಡಿದ್ದೆ, ಅದು ಬಯೋಫೈಡ್ ಅಂತೇಳಿ ಸಿಗ್ತದಲ್ಲ, ಅದಷ್ಟೇ ಮಾಡಿದ್ದೆ. ಕೆಳಗೆ ಯಾವುದು ಇನ್ನು ಯೂಸ್ ಮಾಡಿದೆ ಅಂದರೆ ಅಡಿಕೆ ಗೊನೆಗೆ? ಹಾಂ ಹಾಂ, ಗೊನೆಗೆ ಅಷ್ಟೇ ಮಾಡಿದ್ದೆ. ಅದು ಮಾಡೋದ್ರಿಂದ ಏನು ಉಪಯೋಗ ಇತ್ತು? ಕಾಳು ಉದುರುವುದಿಲ್ಲ, ಅದಕ್ಕೆ ಅಂಟಂಗೆ ಇರ್ತದೆ, ಅದು ಹಿಡಿತದೆ ಅಂತೇಳಿ. ಉದುರಲಿಲ್ಲ ಅವಾಗ? ಅಷ್ಟೇನು ಉದುರಲಿಲ್ಲ ಸರ್, ಅದ್ರ ಡಿಫ್ರೆನ್ಸ್ ಗೊತ್ತಾಗಲಿಲ್ಲ. ಉದುರಬಹುದು ಅಂತೇಳಿ ಹೊಡೆದೆ ಅಷ್ಟೇ. ಯಾವಾಗ ಸಿಂಪರಣೆ ಮಾಡಬೇಕು ಅದನ್ನು? ಈಗ ಒಂದು ಮಾಡಬೇಕು ಸರ್ ಅದು, ಈ ಜೂನ್ ಮೇದಲ್ಲಿ, ಆನಂತರ ಆಗಸ್ಟಿಗೆ ಮಾಡಬೇಕು. ಇನ್ನು ಈಗ ಹೂ ಬಿಡೋಕೆ ಪ್ರಾರಂಭ ಆಗಿರ್ತವೆ, ಅವಾಗ ಇನ್ನೊಂದು ಸ್ವಲ್ಪ ಲೇಟ್ ಹೋಗ್ಬೇಕು. ಕಾಯಿ ಕಟ್ಟಿದ ಮೇಲೆ? ಕಾಯಿ ಕಟ್ಟಿದ ಮೇಲೆ. ಕಾಯಿ ಕಟ್ಟಿದ ಮೇಲೆ ಒಂದು ಸಿಂಪರಣೆ, ನಂತರ ದೊಡ್ಡ ಕಾಯಿ ಆದಾಗ ಮತ್ತೆ ಸಿಂಪರಣೆ ಮಾಡಬೇಕು. ಕೆಂಪ್ ಕಲರ್ ಚೇಂಜಸ್ ಆಗುವಾಗ ಬೆಳೆದಾಗ, ಅವಾಗಿಲ್ಲ ಅಂದರೆ ಅದು ಒಡೀತದೆ ಸರ್, ಕೊಳೆ ರೋಗ ಬರ್ತದೆ. ಮಳೆ ಇರ್ತದಲ್ಲ, ಮಳೆ ನೀರು ಅಲ್ಲಿ ಸ್ಟೋರೇಜ್ ಆಗಿ ಅದಕ್ಕೆ ಒಂದು ಕೊಳೆ ರೋಗ ಅಂತೇಳಿ ಬರ್ತದೆ. ಈಗ ನೀವು ಔಷಧ ಸಿಂಪರಣೆ ಮಾಡಿದ್ರಲ್ಲ, ಮಾಡಿದ್ಮೇಲೆ ಅದೇನು ಒಡಿದಂಗೆ ಆಗಲಿಲ್ಲ? ಆದರೂ ಒಂದೆರಡು ಐದಾರು ಗಿಡದಾಗಿದೆ, ಅಷ್ಟೇ ನಮ್ಗೆ ಅನಿಸ್ಲಿಲ್ಲ ಸರ್. ಇದು ಮೊದಲಿಂದ ನಾವು ನೋಡಲಿಲ್ಲಲ್ಲ, ಯಾರ್ದು ನೋಡಿದ್ದಷ್ಟೇ, ಬೇರೆ ನಮ್ಮ ಸ್ವಂತ ಇದನ್ನ ಪ್ರಯೋಗ ಮಾಡಲಿಲ್ಲ. ನಿಮ್ಗೆ ಇನ್ನೂ ಇಳುವರಿನ ಪ್ರಾರಂಭ ಆಗಿಲ್ಲ, ಹಂಗಾಗಿ ಅದರ ರಿಸಲ್ಟ್ ಏನಾಗುತ್ತೆ. ಆದರೂ ಅಂಥವು ಸಿಂಪರಣೆ ಮಾಡೋದ್ರಿಂದ ನಮ್ಗೇನಾದರೂ ಒಂದು ಸ್ವಲ್ಪ ಅನುಕೂಲ ಅನಿಸ್ತು ಅಂದ್ರೆ ಮಾಡ್ಬೋದು. ಈ ಸಲ ಮಾಡಲ್ಲ ಸರ್, ಈ ಸಲ ಹಿಂಗೆ ನೋಡಿದೆ ಎಷ್ಟು ಹಾಳಾಗ್ತದೆ, ಅದಕ್ಕೆ ಏನು ಮಾಡಬೇಕು, ಮುಂದೆ ಸ್ಟಡಿ ಮಾಡಿ ಮಾಡ್ಬೇಕಂತ ಹೇಳಿ. ತೋಟಗಾರಿಕೆ ಇಲಾಖೆಯನ್ನು ಭೇಟಿಯಾಗಿ ಏನೇನು ಸಮಸ್ಯೆ ಇದೆ ಏನು ಎಂತ ಅವ್ನು ಕೇಳ್ಬೋದಲ್ಲ? ಕೇಳಿದೆ ಸರ್, ಆದರೆ ನಮ್ಗೆ ಯಾವುದು ಅದ್ರದ್ದು ಅವ್ರದ್ದು ಸವಲತ್ತುಗಳು ಜಾಸ್ತಿ ಯಾವುದು ಸಿಗಲಿಲ್ಲ ಸರ್. ಏನು ಸವಲತ್ತು? ಉದ್ಯೋಗ ಖತ್ರಿಯಲ್ಲಿ ತೋಟಗಾರಿಕೆ ಕೆಲವರು ತೋಟ ಮಾಡ್ತಾರಲ್ಲ, ಅದಕ್ಕೆಲ್ಲ ಅರ್ಜಿ ಹಾಕಿದ್ದೆ, ಅದಕ್ಕೆ ನಮಗೆ ಯಾವುದು ಸವಲತ್ತು ಸಿಗಲಿಲ್ಲ. ಮತ್ತು ಅವರು ಕೆಲವೊಂದ್ಸತಿ ಕೇಳಿದರೆ ಹೇಳ್ತಾರೆ ಹಿಂಗೆ ಮಾಡಿ ಅಂತೇಳಿ. ಅದನ್ನು ನಾವು ಇದು ಸಾವಯವಕ್ರೆ ನಮ್ಮ ಓನ್ ಗೊಬ್ಬರ ಎಲ್ಲ ಹಾಕ್ತೇವಲ್ಲ, ಇದ್ರದ್ದು ಹಾಕ್ಲಿಕ್ಕೆ ಹೋಗ ಕೆಮಿಕಲ್, ಅದಕ್ಕಾಗಿ ಅದರಲ್ಲಿ ಅವ್ರಿಗೆ ಕೇಳಿ ಹೋಗಲಿ. ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಮಾತ್ರ ಅಲ್ಲಿ ಸಬ್ಸಿಡಿ ಅಂತ ಇಂಥದ್ದೇನು ಇರುತ್ತೆ? ಹಾಂ, ಅಲ್ಲಿ ಇರ್ಬೋದು ಸರ್, ನಾವು ಅದ್ರ ಇದು ಮಾಡಿಲ್ಲ. ಸಾವಯಕರಿ ಅದು ಬ್ಯಾಗ್ಸ್ ಸಿಗ್ತದಲ್ಲಿ, ಗ್ರೀನ್ ಗೋಲ್ಡ್ ಎಲ್ಲ ಇದು ಸಿಗ್ತದೆ, ಅದೆಲ್ಲ ನಾವು ಅವ್ರ ಕಡೆ ಸಿಗಲ್ಲ, ಮಾರ್ಕೆಟಲ್ಲಿ ಸಿಗ್ತದೆ, ಅದೆಲ್ಲ ಹಾಕಿದ್ರೆ ಚಲೋ ಅಂತಾರೆ. ಇನ್ನೂ ಹಾಕ್ಲಿಲ್ಲ ಸರ್. ಅಲ್ಲಿ ಏನು ಸಬ್ಸಿಡಿ ಇದೆ? ಅದಕ್ಕೆ ಸಬ್ಸಿಡಿ ಇಲ್ಲ ಸರ್. ನೀವು ಹೆಂಗೆ ಗೊಬ್ಬರ ಹಾಕ್ತೀರಿ ಮತ್ತೆ ಇಷ್ಟು ದಿನ ಹೆಂಗೆ ಹಾಕಿದ್ರಿ, ಯಾವ್ದು ಹಾಕಿದ್ರಿ? ಸಗಣಿ ಗೊಬ್ಬರ ಸರ್, ಸಗಣಿ ಗೊಬ್ಬರ. ಎಮ್ಮೆ ಇದಾವ ಮನೆಯಲ್ಲಿ? ಬೇರೆ ಖರೀದಿ ಮಾಡಿ, ನಮ್ದು ಸ್ವಲ್ಪ ಮೊದಲಿತ್ತು ಎಮ್ಮೆ ಇದ ಆಕಳದು, ಅದೆಲ್ಲ ಹಾಕಿ ಎರಡೆರಡು ಬುಟ್ಟಿ ಹಾಕಿ ನಂತರ ಉಳಿದಿದ್ದು ಬೇರೆ ಕಡೆ ತಂದು ಹಾಕಿದ್ದೆ. ಪ್ರತಿ ವರ್ಷ ಎರಡು ಬುಟ್ಟಿ ಹಾಕೋದು? ಹಾಂ, ಪ್ರತಿ ವರ್ಷ ಒಂದು ಬುಟ್ಟಿ, ಮಧ್ಯದಲ್ಲಿ ಗ್ಯಾಪ್ ಆಗ್ತದಂದ್ರೆ ಎರಡು ಬುಟ್ಟಿ, ಒಂದೇ ವರ್ಷ ಎರಡು ಬುಟ್ಟಿ ಆಗ್ಬಿಡುದು. ಅಂದರೆ ಯಾಕಂದರೆ ಸರ್, ಅದು ವರ್ಷ ವರ್ಷ ನಾವು ಅಗಿತಾ ಇದ್ರೆ ಅದು ಗಿಡದ ಬೇರು ಹಾಳಾಗ್ತದೆ. ಇದು ಮತ್ತೆ ಹೆಂಗೆ ಹಾಕ್ತೀರಿ ಅದನ್ನು? ಗೊಬ್ಬರ ಹಾಕೋದು ಪದ್ಧತಿ? ಪದ್ಧತಿ ಇಲ್ಲಿಂದ ಸರ್ ಎರಡು ಫುಟ ಬಿಟ್ಟು ಹಾಕೋದು ಸರ್, ಇಲ್ಲಿ ಇಲ್ಲಿಂದ ಇಲ್ಲಿ ಬಿಟ್ಟು ಹೀಗೆ ಹಾಕೋದು ಸರ್. ಈಗ ಕೆಲವರು ರೌಂಡು ಹಾಕ್ತಾರೆ, ನಾನು ಹೀಗೆ ಹಾಕಿದ್ದೀನಿ ಸರ್. ಅಡ್ಡೆ ಹಾಕ್ಬೇಕು? ಹಾಂ, ಅಡ್ಡೆ ಹಾಕ್ಬೇಕು. ಆರ್ಪು ಅಂದ್ರೆ ಒಳಗಿರ್ಬೇಕು ಸರ್, ಅದು ಮಣ್ಣಲ್ಲಿ ಮಿಕ್ಸ್ ಆಗಿ ಬೇರು ಅಲ್ಲಿ ಹೋಗಿ ಆ ಮಣ್ಣಲ್ಲೇ ಮಿಕ್ಸ್ ಆಗಿನೇ ಅದಕ್ಕೆ ಫುಡ್ ಹೋಗ್ತದೆ ಸರ್. ನಾವು ಗೊಬ್ಬರ ಹಾಕಿ ಅದನ್ನ ಸಗಣಿ ಹಾಕಿದ್ಮೇಲೆ ಸಗಣಿನೇ ಅದು ತಗೊಳ್ತಾ ಇಲ್ಲ ಸರ್, ಅದು ಮಣ್ಣಲ್ಲಿ ಮಿಕ್ಸ್ ಆಗಿ ಆಟೋಮೆಟಿಕ್ಲಿ ಹೋಗಿ ತಗೊಳ್ತದೆ ಸರ್. ಅಡ್ಡುವಾಗ ಬೇರೆ ಹರಿಯಲ್ಲ? ಹಾಂ, ಕಟ್ ಆಗ್ತದೆ ಸರ್, ಅದಕ್ಕಾಗಿ ಒಂದು ವರ್ಷ ಗ್ಯಾಪ್ ಮಾಡಿ ಹಾಕೋದು ಸರ್. ವರ್ಷ ವರ್ಷ ಆಗಿದ್ರೆ ಬೇರೆ ಎಲ್ಲ ಹಾಳ ಇದಾಗ್ತದೆ ಅಂತ ಹೇಳಿ. ಇವೆಲ್ಲ ಜ್ಞಾನವನ್ನ ಈ ರೀತಿ ತಿಳುವಳಿಕೆ ಎಲ್ಲಿ ಪಡ್ಕೊಳ್ತೀರಿ? ಕೆಲವರು ನಮ್ಮ ಫ್ರೆಂಡ್ ಸರ್ಕಲ್ ಇದ್ದಾರೆ ಸರ್, ಜಾಸ್ತಿ ನಾವು ಆ ಫೀಲ್ಡ್ ಅಲ್ಲಿ ಇರ್ತೇವೆ. ಎರಡು ಮೂರು ಮಂದಿ ಹೀಗಾಯ್ತು ನಮ್ದು ಹಾಗೆ ಚರ್ಚೆ ಮಾಡ್ತೇವೆ, ಹಿಂಗೆ ಮಾಡಿದ್ರೆ ಒಳ್ಳೇದು, ಯಾವ ಟೈಪ್ ಮಾಡಿದ ಚಲೋ ನಮ್ಮ ಡಿಸ್ಕಷನ್ ಮಾಡ್ತಾ ಇರ್ತೇವೆ. ನಂತರ ಗೂಗಲ್ನಲ್ಲಿ ಆಗಲಿ ಇದರಲ್ಲಿ ಯೂಟ್ಯೂಬ್ನಾಗಲಿ ನೋಡ್ತಾ ಇರ್ತೇವೆ. ಅಧಿಕಾರಿಗಳನ್ನ ಭೇಟಿ ಆಗಲ್ಲ, ಅವ್ರಿಗೆ ಗೊತ್ತಿರುತ್ತೆ ತೋಟಗಾರಿಕೆ ಇಲ್ಲಿ ಅಡಿಕೆ ಒಳಗೆ ಏನೇನು ಸಿಂಪಡಣೆ ಮಾಡಬೇಕು ಹೆಂಗೆ, ಅದು ತಾಂತ್ರಿಕವಾಗಿ ಮಾಹಿತಿ ತಗೊಳ್ಳಲ್ಲ, ಬರೀ ಸಬ್ಸಿಡಿ ಕೇಳಕ್ ಹೋಗ್ತೀರಿ? ಇಲ್ಲ ಇಲ್ಲ ಇಲ್ಲ, ತಾಂತ್ರಿಕವಾಗಿ ಮಾಹಿತಿ ಸಿಗ್ತಾರೆ. ಆದ್ರೆ ನಮ್ಗೆ ಅವರ ಇಲ್ಲಿನ ವಾತಾವರಣ ಇದೆಯಲ್ಲ, ಆ ವಾತಾವರಣಕ್ಕೆ ನಮ್ಗೆ ಅವ್ರದ್ದು ಸಜೆಷನ್ ನಮ್ಗೆ ಅಷ್ಟನ್ನು ಹಿಡಿಸಲ್ಲ. ಅವ್ರು ಏನು ಹೇಳ್ತಾರೆ, ನೀವೇನು ಮಾಡ್ತೀರಿ ಹಂಗಾದ್ರೆ? ಅಲ್ಲ, ಈಗ ಅವ್ರಿಗೆ ಯಾವುದು ಕೇಳಿಕ್ಕೆ ಹೋದರೆ ಹೀಗಿದೆ ಅಂತ ಬರ್ರಿ ಇದು ಹೇಳ್ತೇನೆ ನಿಮ್ಗಂತಾರೆ, ಮತ್ತು ಬಿಡ್ತಾರೆ. ನೀವು ಹಾಗೆ ರೆಸ್ಪಾನ್ಸ್ ಮಾಡೋ ಪದ್ಧತಿಯಲ್ಲಿ ಅದು ಸ್ವಲ್ಪ ನಮ್ಮದೇ ಒಂದು ತಪ್ಪು ಹೋಗ್ತದೆ ಸರ್. ಎಲ್ಲರದು ಎಲ್ಲರೂ ಯಾರೋ ಅಷ್ಟು ಅವ್ರ ಕಡೆ ಕಮ್ಯುನಿಕೇಷನ್ ಭಾಳಷ್ಟು ಗ್ಯಾಪ್ ಇದೆ, ಅಧಿಕಾರಿ ವರ್ಗ ಮತ್ತು ಇಲ್ಲಿ ಜನಸಂಪರ್ಕ ಅಂತೇಳಿ. ಕೃಷಿಯಲ್ಲಾಗಲಿ ಈಗ ನೋಡಿ, ಮೊನ್ನೆ ಭತ್ತ ಹೇಳಿದ್ರಿ MSP ತಗೊಳ್ಬೋದು, ಅವ್ರು ಯಾರಿಗೆ ಅನೌನ್ಸ್ ಮಾಡಲಿಲ್ಲ, ಕೆಲವೇ ಕೆಲವು ಜನರಿಗೆ ಗೊತ್ತಾಯ್ತು. ಅದೆಲ್ಲ ನೀವು ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಯ್ತು, ಎಷ್ಟು ಮಂದಿ ಬೆಳೆ ಬೆಳೀತಾರೆ ಇಲ್ಲಿ, ಅವ್ರಿಗೆ ಎಷ್ಟು ಮಂದಿಗೆ ಅವ್ರು ಮಾಹಿತಿ ಕೊಟ್ಟಿದ್ದಾರೆ, ಅವ್ರು ಎಷ್ಟು ಅರ್ಜಿ ಕೊಟ್ಟಿದ್ದಾರೆ, ನಂತರ ಎಷ್ಟು ಮಂದಿ ಭತ್ತ ತಗೊಂಡ್ರು, ಯಾವ ರಾಜಕೀಯವಾಗಿ ಅಂದರೆ ಯಾವ ಲಾಬಿಯಲ್ಲಿ ಮಾಡಿಸ್ತಾರೆ ಅಂತೇಳಿ ನಮ್ಗೆ ಗೊತ್ತಾಗೋದಿಲ್ಲ. ಅವ್ರು ಕೆಲಸ ಮಾಡೋ ಪದ್ಧತಿ ಈಗ ಬಂದರೆ ಅವರಿಗಷ್ಟೇ, ಕೆಲವರಿಗೆ ಸಬ್ಸಿಡಿ ಕೊಡೋದು, ಕೆಲವರಿಗೆ ಮಾಹಿತಿ ಕೊಡೋದು, ಹೀಗೆ ಅವ್ರದ್ದೊಂದು ಟಾರ್ಗೆಟ್ ಇರ್ತದೆ, ಆ ಟಾರ್ಗೆಟ್ ನಮ್ಗೆ ರೀಚ್ ಆದರೆ ಸಾಕು. ಅವರಿಗೂ ಕೂಡ ಸಿಬ್ಬಂದಿ ಕೊರತೆ ಇರ್ತದೆ ಸರ್. ನಾ ಹೇಳುದು ಈ ಕೊರೋನಾ ಬಂತು, ಕೊರೋನಾ ಹೈಯರ್ ಆಫೀಸರ್ ಪೇಷಂಟ್ ಎಷ್ಟಿದೆ ಅಂತ ಹೇಳಿ ಕೇಳ್ತಾರೆ, ನೀವು ಎಷ್ಟು ಮಂದಿಗೆ ಟೆಸ್ಟಿಂಗ್ ಮಾಡಿದ್ರಿ ಅಂತ ಅವ್ರಿಗೆ ಕೇಳಲ್ಲ. ಅವ್ರದ್ದು ಒಂದು ಅವ್ರಿಗೂ ಹಿಂಗೆ ಸಮಸ್ಯೆ ಅಂದ್ರೆ ಈ ಟೈಪ್ ಸಿಸ್ಟಮ್ ನಡೀತದೆ ಅಲ್ಲ, ಬದಲಾವಣೆ ಆಗ್ಬೇಕಂತೀರಿ? ಹಾ, ಬದಲಾವಣೆ ಆಗ್ಬೇಕು ಸರ್. ಯಾವ್ದೋ ಒಂದು ಫಂಕ್ಷನ್ ಇದ್ದಾಗ ನಮಗೆಲ್ಲ ಹೇಳ್ಬೇಕು ನಮಗೂ, ಅವ್ರದ್ದು ನಾವು ಕೇಳಿದ್ರೆ ಹಾ ಯಾವ ನಂತರನೇ ಗೊತ್ತಾಗ್ತದೆ. ಮೊನ್ನೆ ಮೆಸೇಜ್ ಬಂದಿದ್ದು ಮೊಬೈಲಿಗೆ, ಇಲ್ಲಿ ನಮ್ಮ ಫ್ರೆಂಡಿಗೆ ಗೊತ್ತಿಲ್ಲ, ಗ್ರಾಮ ಪಂಚಾಯತಿ ಮೆಂಬರ್ ಅವನು, ಅವನಿಗೆ ಗೊತ್ತಿಲ್ಲ. ನಾ ಕೇಳದೆ ಹೀಗೆ, ಏ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಒಂದು ಹೇಳಿ ಮೆಸೇಜ್ ಬಂದಿದೆಲ್ಲ, ಅದ್ರ ಬಗ್ಗೆ ನಿನ್ಗೆ ಗೊತ್ತಿದೆ, ನಾಳೆ ಮೀಟಿಂಗ್ ಇದೆ ಅಂತ ಕೇಳಿ. ಇಲ್ಲ ನನಗೆ ಗೊತ್ತಿಲ್ಲ, ಏನದು ತೋರಿಸು ಅಂತೇಳ. ನಾ ತೋರಿಸಿದೆ ಅಂತ ಅವ್ರಿಗೆ ಕೇಳಿದೆ, ಹಾ ನಾಳೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಮಾಹಿತಿ ಇದೆ ಮತ್ತು ಪಂಚಾಯತ್ ರಾಜ್ಯ ದಿನಾಚರಣೆಯ ಆಚರಣೆ ಇದೆ ಅಂತ ಹೇಳಿ ಅವರಿಗೆ ಕೆಲವೊಂದು ಇಷ್ಟಿಷ್ಟು ಗ್ಯಾಪ್ ಇದೆ ಅಂತ ಹೇಳಿ. ಆನಂತರ ಹೋದಾಗ ಏನು ಹೇಳಿದ್ರು ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆ? ನಾನು ಅದ್ರ ಬಗ್ಗೆ ಹೋಗಲಿಲ್ಲ ಸರ್, ನಾನಲ್ಲಿ ಅಂದರೆ ನನಗದು ಅವಶ್ಯಕತೆ ಇಲ್ಲ ಸರ್, ತಗೊಳ್ಳಿಲ್ಲ ನಾನು. ಅಂದರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇದೆ, ಜಾಯಿಂಟ್ ಜಮೀನು ಇದೆ, ಅದಕ್ಕಾಗಿ ಅದನ್ನು ಸರಿ ಮಾಡಿ ನಂತರ ಅದನ್ನು ಪಡ್ಕೊಳ್ಬೇಕು ಅಂತೇಳಿ. ಈಗ ಅದು ಅಟ್ಯಾಚ್ ಮಾಡಬೇಕಾದ್ರೆ ಸಿಂಗಲ್ ಲ್ಯಾಂಡ್ ಬೇಕಂತೇಳಿ ಕೇಳಿದ್ದೀನಿ ಸರ್. ಹಾಂ, ನಮ್ಮ ಜಾಯಿಂಟ್ ಇದೆಯಲ್ಲ, ಅದಕ್ಕಾಗಿ ಅದಕ್ಕೆ ಅದು ಕೊಡುವಂಥದ್ದು ಪದ್ಧತಿ ಇಲ್ಲ ಇರ್ಬೋದು ಅಂತೇಳಿ. ಯಾಕೆ ಜಾಯಿಂಟ್ ಇನ್ನೂ ಜಾಯಿಂಟಲ್ಲೇ ಇದ್ದೀರಿ? ಅದು ಇನ್ನೂ ಡಿವೈಡೇಷನ್ ಆಗಿಲ್ಲ ಸರ್. ಮಾಡೋಕ್ಕೆ ಮನಸ್ಸಿಲ್ಲ? ಮನಸ್ಸಿದೆ ಸರ್ ಎಲ್ಲರಿಗೂ. ಹಾಂ, ಎಲ್ಲರಿಗಿದೆ, ಆದರೆ ನಮ್ಮದು ಕೆಲವೊಂದು ಫ್ಯಾಮಿಲಿ ಮ್ಯಾಟರ್ದಿಂದ ಅದು ಅಷ್ಟಕ್ಕೆ ನಿಂತಿದೆ. ನಿಮ್ಮ ನೌಕರಿ ಮಾಡ್ತಾನ, ನಮ್ಮ ನೌಕರಿ ಇಲ್ಲ, ನಮ್ಮ ಸಣ್ಣ ನೌಕರಿ, ನಮ್ಮ ಜಮೀನು ಎಲ್ಲ ಅವ್ನಿಗೆ ಯಾಕೆ ಬೇಕು ಪಾಲು, ಹಿಂಗೆಲ್ಲ ಇರುತ್ತೆ. ಹಾಗೆ ಫ್ಯಾಮಿಲಿ ಮ್ಯಾಟರ್ಗಳು ಭಾಳ ಇರ್ತದೆ ಸರ್, ಅವನೇ ಒಬ್ಬನೇ ತಗೊಂಡಿದ್ದಾನೆ, ಅವನೆಷ್ಟು ಕಷ್ಟಪಡ್ತಾನೆ ಅದು ಗೊತ್ತಿರೋದಿಲ್ಲಲ್ಲ. ಆ ಸೈಡಿಗೆ ಜಮೀನು ಇದೆ ಸರ್, ಅಲ್ಲಿ ಅಲ್ಲಿನೂ ನೀರಿನ ಕೊರತೆ ಇದೆ, ಇಲ್ಲ ಅಲ್ಲಿ ತೋಟ ಮಾಡೋದಿತ್ತು. ಅಲ್ಲಿನೂ ಭತ್ತನ ಬೆಳೀತ? ಭತ್ತನೇ ಬೆಳೆ ಇತ್ತು ಸರ್. ಈ ಸಲ ಎಲ್ಲ ಜನ ಯಾರು ಸಿಗ್ತಾ ಇಲ್ಲ, ಅದು ಬಂದ್ ಮಾಡ್ಬೇಕಂತ ಹೇಳಿದೆ ಸರ್. ಸುಮ್ಮನೆ ಬಿಟ್ಟು ಬಿಡೋದು? ಹಾ, ಬಿಟ್ಟು ಬಿಡೋದು. ಲೇಬರ್ ಕಾಸ್ಟ್ ಹೆಚ್ಚಾಗಿ ಈಗ ನೋಡಿ 1200 ರೂಪಾಯಿಗೆ ಇಲ್ಲಿ ಎಕರೆಗೆ ಇಳುವರಿ 15 ಬರ್ತದೆ, 15 ಕ್ವಿಂಟಲ್ ಬರ್ತದೆ. ಬೈಲ್ಸಿಮಿ ಆ ಸೈಡಿಗೆ ಆದರೆ 30 ಕ್ವಿಂಟಲ್ ತನಕ ಬರ್ತದಂತೆ. ನಮ್ಮ ಕಡೆ ಇಲ್ಲಿ ಇಲ್ಲಿ ಜನ ಮಾಡಲಿಕ್ಕೆ ಮನ್ಸು ಮಾಡಲ್ಲ. 1200 ರೂಪಾಯಿಗೆ ದುಡ್ಡು ಏನು ಉಪಯೋಗ ಇದೆ? 4 ತಿಂಗಳು ದುಡಿಬೇಕು. ಈ ಭಾವನೆಯಿಂದ ಜನ ವರ್ಕ್ ಯಾರೂ ಸಿಗ್ತಾ ಇಲ್ಲ ಸರ್ ಕೆಲಸಕ್ಕೆ. ಪರ್ಯಾಯ ಬೆಳೆ ಏನು ಹಾಕ್ಲಿಕ್ಕೆ ಬರಲ್ಲ ಅಲ್ಲ? ಪರ್ಯಾಯ ಮಾಡುವ ಸರ್. ಏನು ಈಗ ನಾನು ಸಾಂಬಾರು ಪದಾರ್ಥ ಬಗ್ಗೆ ಅದನ್ನು ಸ್ಟಡಿ ಮಾಡ್ತಾ ಇದ್ದೇನೆ. ಜಾಯಿಫಳ ಅಂತ ಹೇಳ್ತಾರಲ್ಲ, ಜಾಯಿಫಳ ತಿಕೆ ಫಳ ಅಂತ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ, ಜಾಯಿಕಾಯಿ ಜಾಯಿಕಾಯಿ ಅದನ್ನು ಮಾಡಬೇಕಂತೇಳಿದೆ ಸರ್ ಮುಂದಿನ ಸೀಸನಿಗೆ. ಇಲ್ಲಾದ್ರೆ ಅದನ್ನು ಮಾಡೋದು, ಇಲ್ಲ ಲಾಸ್ಟ್ ಗೇರ್ ಗಿಡ ಹಾಕೋದು. ಮತ್ತೆ ಒಂದು ಹಾಕಿದ್ರೆ ಒಂದ್ಸಲ ಹಾಕಿಬಿಟ್ರೆ ಮಳೆಗಾಲದೊಳಗೆ ಒಂದು ವರ್ಷದೊಳಗೆ ಎಸ್ಟಾಬ್ಲಿಷ್ ಆಗಿಬಿಡ್ತಾವೆ, ನಿಂತ್ಕೊಳ್ತಾವೆ, ಆನಂತರ ಫಲ ಬರ್ತಾ ಇರುತ್ತೆ. ಅದೇ ಸ್ವಲ್ಪ ಹೇಳಿದಲ್ಲ, ಡಿವೈಡೇಷನ್ ಸರಿ ಆದ ನಂತರ ಅದು ಡೆವಲಪ್ಮೆಂಟ್ ಮಾಡಬೇಕಂತೇಳಿ. ಇನ್ವೆಸ್ಟ್ಮೆಂಟ್ ಸ್ವಲ್ಪ ಹೆಚ್ಚಿದೆ ಅದಕ್ಕೆ, ನೀರಿನ ಹೋಗುವಂಥ ಕಾಲುವೆ ಅದೆಲ್ಲ ಮಾಡಿ ಒಂದು 100,000 ಸುಮಾರು ಖರ್ಚು ಮಾಡಬೇಕು. ಅವರಲ್ಲೇ ನನಗಾಗಲಿ ನನ್ನ ಅಣ್ಣನಿಗಾಗಲಿ ಖರ್ಚು ಎರಡೂ ಕಡೆ ಇದೆ, ಅಲ್ಲಿ ಯಾವುದೋ ಒಂದು ಇದು ಮಾಡಿದರೆ. ಈ ರೀತಿ ಬಿತ್ತಲ್ದೆ ಬಿಟ್ಟಂಥ ರೈತರು ಭಾಳ ಜನ ಇದ್ದಾರೆ? ಹಾಂ, ಭಾಳ ಜನ ಇದ್ದಾರೆ ಸರ. ಆದರೆ ಈಗ ಕೆಲವರು ಏನೇ ಇರಲಿ ನೋಡ್ರಿ, ನಾನು ಇಷ್ಟೇ ಎಕರೆಗೆ ಇಷ್ಟೇ ಜಮೀನಿಗೆ, ನನ್ನಲ್ಲಿ 2 ಎಕರೆ ಜಮೀನು ಇದೆ, ಇಷ್ಟೇ ಜಮೀನು ಇದು ನಮಗೆ 1 ಕ್ವಿಂಟಲ್ ಬಂದಿದೆ ಅಂತ ಹೇಳಿದ್ರು ಕ್ವಿಂಟಲ್, ಅದಕ್ಕೆ 50,000 ಸಿಗ್ತಾ ಇದೆ ನನಗೆ, ಇದು ಏನು ಇಷ್ಟೇ ಮಾಡಿದರೆ. ಅದರಲ್ಲೇ ಹೋದ್ರೆ ನನಗೆ 5,000 ಸಿಗೋದಿಲ್ಲ ಸರ್, ಇದನ್ನು ಅಲ್ಲಿ ಇದು ಮಾಡಿದರೆ. ಐದು ಸಾವಿರಕ್ಕಿಂತ 3,000 ಸಿಗುದಿಲ್ಲ. ಇಷ್ಟು ಡೆವಲಪ್ಮೆಂಟ್ ವೇ ಇದ್ರ ಅಂದ್ರೆ ಎಲ್ಲ ಖರ್ಚು ಮೈ ಮೇಲೆ ಬಂದ್ಬಿಡುತ್ತೆ. ಹಾ ಬಂದ್ಬಿಡೋಣ. ಬೀಜದ್ದು, ಗೊಬ್ಬರದ್ದು, ಬಿತ್ತದ್ದು, ಕಳೆ ತೆಗೆದಿದ್ದು, ಇದಕ್ಕೆ ಕಟಾವು ಮಾಡೋದು, ಇದಕ್ಕೆ ಗೊಬ್ಬರ ಹೊಡಿತೀವಲ್ಲ ಅಷ್ಟೇ ಅದು ಕೊಡಬೇಕು. ಮತ್ತೆ ರಾಸಾಯನಿಕ ಗೊಬ್ಬರ ಹೊಡಿಬೇಕು, ಆದರೂ ಇಳುವರಿ ಬರಲ್ಲ. ಸರ್ಕಾರದ ಇದರಿಂದ ಅಕ್ಕಿ ವಿತರಣೆ ಕಾರ್ಯಕ್ರಮ ಇದೆ ಅಲ್ಲ, ಅದರಿಂದ ಬಹಳಷ್ಟು ಅದು ಬೆಲೆ ಡೌನ್ ಆಗಿ. ನಿಮ್ದು MSP ಒಳಗೆ ಖರೀದಿ ಮಾಡ್ತಾ ಇದ್ದಾರೆ ಅವ್ರು ಕೊಡ್ಲಿಕ್ಕೆ, ಮತ್ತೆ ಖರೀದಿ ಮಾಡೋದ್ರಿಂದ ನಿಮ್ಗೆ ಅನುಕೂಲ ಆಗುತ್ತೆ, ಕೊಡೋದ್ರಿಂದ ಅವ್ರಿಗೆ ಅನುಕೂಲ ಆಗುತ್ತೆ, ಇಬ್ಬರಿಗೂ ಅನುಕೂಲ ಆಗುದಿಲ್ಲ. ಹಾ, ಅನುಕೂಲ ಇದೆ ಸರ್. ಆದ್ರೆ ತಗೊಳ್ಬೇಕಲ್ಲ, ಈಗ 1800 ಆದ್ರೂ ತಗೊಂಡ್ರೆ ಆಗ್ತಿದ್ದಲ್ಲ. ಅದನ್ನ ಅವ್ರು ಕೆಲವೇ ಜನರ ಲಿಸ್ಟ್ ತಗೊಂಡು ಅದರಲ್ಲಿ ರಿಜೆಕ್ಟ್ ಮಾಡಿ ಅವ್ರ ಟಾರ್ಗೆಟ್ ರೀಚ್ ಮಾಡಿದ್ರು. ಅದನ್ನ ತಗೊಳ್ಬೇಕಾದ್ರೆ March 28 ಓಪನ್ ಮಾಡಿದಾರು, 31st ಬಂದ್ ಮಾಡಿಬಿಟ್ರು, ನಂತರ ತಗೊಳ್ಳಿಲ್ಲ, ಯಾರಿಗೆ ಗೊತ್ತಾಗ್ಲಿಲ್ಲ ಅದು ಮಾಹಿತಿ. ಆದ್ರೂ ಇಷ್ಟು ಆರೋಗ್ಯಪೂರ್ಣವಾಗಿ ಬೆಳೆದಿದ್ದಾವೆ ಗಿಡಗಳು, ಅಡಿಕೆ ಇಷ್ಟು ದಿನ ಮಾಡಿದಂತ ಆರೈಕೆನೆ ಕಾರಣ ಇರ್ಬೇಕಿದು. ಹೌದೌದು, ಗೊಬ್ಬರ ಗುಡೆಲ್ಲ ಹಾಕಿ ಅಲ್ಲ. ಈ ಸಲ ಮಾಡೋದು ಸರ, ಈ ಸಲ ಲೇಬರ್ ಇಲ್ಲ ಅಂತೇಳಿ ನಿಲ್ಲಿಸಿದ್ದೇನೆ. ಇಲ್ಲಾದ್ರೂ ಗೊಬ್ಬರ ಹಾಕಬೇಕು. ಮತ್ತೆ ಇನ್ನೂ 40,000-50,000 ಖರ್ಚಿದೆ. ಏನು 50,000 ಖರ್ಚು? ಗೊಬ್ಬರ ಹಾಕಬೇಕು ಸರ, ಮತ್ತೆ ಈ ಕಾಲುವೆಗಳನ್ನು ಚೇಂಜ್ ಮಾಡ್ಬೇಕು ಸರ್. ಯಾಕೆ ಅಂದ್ರೆ ಇದು ಅಗಲ ಆಗಿದೆ ಸರ್, ಬಸಿ ಕಾಲುವೆ. ಹಾ, ಅದು ಅಗಲ ಆಗಿದೆ, ಅದನ್ನು ನಾನು ಶಾರ್ಟ್ ಮಾಡ್ಬೇಕು ಸರ್. ಸಣ್ಣ ಸಣ್ಣದು ಅಂದ್ರೆ ನೀರು ಅಗಲ ಆಗಬಾರ್ದು ಅಂತ ಹೇಳಿ ಇದೆ ಸರ್ ಅದು. ಅದಕ್ಕೆ ಸ್ವಲ್ಪ ಆಳನ್ನು ಮಾಡಬೇಕು ಇದೆ. ಮತ್ತೆ ಮಣ್ಣು ಸ್ವಲ್ಪ ಹೊಡಿಬೇಕು. ಮಣ್ಣು ಎಲ್ಲಿಂದ ತರದ? ಮಾಲೆ ಗದ್ದೆ ತೆಗೆದು ಹೊಡಿಯಿ ಸರ್. ಗದ್ದೆಯಲ್ಲಿ ಒಂದು ಅದೊಂದು ಇದು ತಗೊಂಡು ಹಿರಿಯ ತಗೊಂಡು ಇಲ್ಲಿ ಹೊಡೆದು ಬಿಡೋದು. 4-4 ಹೊಡಿಯೋದು. ಬೇರೆ ಎಲ್ಲ ಮೇಲೆ ಬರ್ತಾ ಇದೆಯಲ್ಲ, ಆ ಬೇರೆ ಮುಚ್ಚಬೇಕು ಸರ್. ಮಾಡೋದ್ರಿಂದ ಗಿಡ ಸ್ಟ್ರೆಂತ್ ಸಿಗ್ತದೆ ಸರ್. ಇದು ಅಡಿಕೆ ಗಿಡ ಕೆಳಗಿಂದ ಕೊಳಿತಾ ಇರ್ತದೆ ಸರ್, ಕೆಳಗಿಂದ ಹಾಳಾಗ್ತಾ ಇರ್ತದೆ, ಕೊಳಿತಾ ಇರ್ತದೆ. ಮೇಲ್ಗಡೆಗೆ ಹೊಸ ಹೊಸ ಬೇರು ಬಂದಾಗ ಅಷ್ಟೇ ಅದು ಬ್ಯಾಲೆನ್ಸ್ ಹಿಡಿಯುತ್ತೆ ಸರ್. ಅಕಸ್ಮಾತ್ ನಾವು ಇದು ಬೇರು ಬಂದು ಬಿಟ್ಟರೆ, ಒಂದು 5-6 ಏನೂ ಮಾಡಲಿಲ್ಲ ಅಂದರೆ ಗಿಡ ಹೋಗ್ಬಿಡ್ತದೆ, ಸತ್ತೋಗ್ತದೆ. ಹಾಂ, ಕೆಳಗಿಂದ ಅದು ಕೊಳಿತದೆ ಸರ್. ಇದಾದರೆ ತೆಂಗಿನ ಗಿಡ ಆಗಲ್ಲ, ಅಷ್ಟು ಬೇರೆ ಒಳಗಿರ್ತದಲ್ಲ, ವರ್ಷ ವರ್ಷ ಅಲ್ಲೇ ಉಳಿತದೆ ಸರ್. ಇದ್ರದ್ದು ಆಗಲ್ಲ, ಕೆಳಗಿಂದ ಹೋಗಿ ಇದಾಗ್ತದೆ. ಮತ್ತೆ ಹೂವಿನ ಗಿಡ ಅಂತ ಇಂಥವು ಹಾಕಿರಿ, ಗುಲಾಬಿ ಹೂವು. ಹೌದು, ಹಾಂ, ಅಲ್ಲೇ ಹಾಕಿದ್ರು ಸರ್. ಅದರಿಂದ ಏನು ಅನುಕೂಲ? ಅದು ವಾತಾವರಣದಲ್ಲಿ ನಮಗೆ ಪಕ್ಷಿಗಳು, ಚಿಟ್ಟೆ ಅಂಥದ್ದೆಲ್ಲ ಅದು ಬರ್ತದೆ ಸರ್. ಅವರಿಗೂ ಒಂದು ಲಾಭ, ನಮಗೂ ಅದನ್ನು ನೋಡುವಂಥ ಅವಕಾಶ. ಜೇನು ಸಾಕಾಣಿಕೆ ಮಾಡೋಕ್ಕಾಯ್ತಿಲ್ಲ? ಜೇನು ಒಂದು ಟ್ರೈನ್ ತಂದು ನೋಡಿದ್ದು ಸರ್, ಅದು ಆಗಲಿಲ್ಲ ಸರ್. ಮೇಂಟೆನೆನ್ಸ್ ಮಾಡಲಿಕ್ಕೂ ಸರಿ ಆಗ್ತಾ ಇಲ್ಲ ಅಂತೇಳಿ. ಯಾಕೆ? ಡೈಲಿ ಅದರದ್ದು ವಿಸಿಟ್ ಮಾಡಬೇಕು, ಬೆಳಿಗ್ಗೆ ಸಂಜೆಗೆ. ಹಾಂ, ಅದರಲ್ಲೇ ನಮ್ಮ ಇರಬೇಕಾಗ್ತದೆ ಸರ್. ಯಾಕೆ ಅಲ್ಲಿ ಯಾಕೆ ವಿಸಿಟ್ ಮಾಡಬೇಕು ಅಂದ್ರೆ? ಅದಿಲ್ಲಾದ್ರೆ ಹಾಳಾಗ ಸತ್ತೋಗ್ತದೆ ಸರ್. ಯಾಕೆ ಸಾಯ್ತವು ಅಂದ್ರೆ ನಾವು ಲಕ್ಷ ಕೊಡಲಿಲ್ಲಾದ್ರೆ ಆಗಲ್ಲ ಸರ್. ಯಾವುದು ಈಗ ನಾವು ತೋಟ ಅಂದ್ರೆ ದಿವಸಕ್ಕೆ ಒಂದು ರೌಂಡ್ ಆದ್ರೂ ಹೊಡಿಬೇಕು. ಇಲ್ಲಿ ಹೆಂಗೂ ರೌಂಡ್ ಹೊಡಿಯೋವಾಗ ಅದನ್ನ ಅದ್ರ ಮುಂದೆ ಒಂದು ಸಲ ಹಾಸಿ ಹೋದ್ರೆ ಅದು ಮಾಡಬಹುದು ಸರ್. ಆದ್ರೆ ಅವನ್ ತಂದಿದ್ದಿಟ್ರೆ ಒಂದು ಇದು, ಆದ್ರೆ ಅದು ಆಗ್ಲಿಲ್ಲ, ಸಕ್ಸಸ್ ಆಗ್ಲಿಲ್ಲ ಸರ್. ಅಂದ್ರೆ ಅದಕ್ಕೆ ಟೆಕ್ನಿಕ್ ಇದೆ, ಅದು ಕಲ್ಕೊಂಡು ಮಾಡಬೇಕು. ಮತ್ತೆ ಅದು ಇತ್ತು ಅಂದ್ರೆ ನಿಮ್ಮ ಅಡಿಕೆ ಇಳುವರಿ ಅಥವಾ ಯಾವುದೇ ಬೆಳೆ ಇಳುವರಿ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗ್ತದೆ. ಮತ್ತೆ ಕೋಳಿ ಅವನ್ನೆಲ್ಲ ಸಾಕಿರಲ್ಲ? ಹಾಂ, ಕೋಳಿ ಸರ್. ಎಷ್ಟು? ಇನ್ನೂ 10 ಇರ್ಬೋದು. ನಾಟಿ ಕೋಳಿ? ಹಾಂ, ನಾಟಿ ಕೋಳಿ. ಮತ್ತೇನು ಸಾಕಿರಿ? ಯಾವುದಿಲ್ಲ ಸರ್. ಈಗ ಏನು ಕೆಲಸ ಮಾಡ್ತಿದ್ರಿ? ಏನು ಮಾಡ್ತೀರಿ? ಜೆರಾಕ್ಸ್ ಅಂಗಡಿ ಇದೆ ಸರ್. ಮತ್ತೆ ನಮ್ದು ಮೂಲ ಈಗ ಸುಬ ಕೃಷಿ ಇತ್ತು ಸರ್. ನಾವು ಮುಳುಗಡೆ ಪ್ರದೇಶದ ಜನ ಸ್ವಲ್ಪ ಜಲಾಶಯ, ಅದರಿಂದ ಇಲ್ಲಿ ಬಂದು ಸೆಟ್ಲ್ ಆಗಿದೆ ಸರ್. ಸರ್ಕಾರ ಕೊಟ್ಟಂತ ಜಮೀನು? ಇಲ್ಲ ಇಲ್ಲ, ಸರ್ಕಾರ ಇಲ್ಲ ಸರ್. ನಾವು ಪರ್ಚೇಸ್ ಮಾಡಿದ್ವಿ ನಮ್ಮ ತಂದೆಯವರು ಸರ್. ನಮ್ಗೆ ಕೊಡಲಿಲ್ಲ ಸರ್. ನಮ್ಮ ಸೆಕೆಂಡ್ ಸ್ಟೇಜ್ ಮತ್ತು ಥರ್ಡ್ ಸ್ಟೇಜ್ ನಿರಾಶ್ರಿತರಿಗೆ ಯಾವುದೇ ಜಮೀನು ಏನು ಕೊಡಲಿಲ್ಲ ಸರ್. ನಮಗೆ ಪರಿಹಾರ ಯಾವುದು ಅಷ್ಟೇ ಕೊಟ್ಟು ಕೈ ಬಿಟ್ಟಿದ್ದಾರೆ. ಮನೆ ನಿವೇಶನ ಕೊಡಲಿಲ್ಲ ಸರ್. ಅಪ್ಲಿಕೇಶನ್ ಕೊಟ್ಟಿದ್ದೇವೆ, ಇನ್ನು ಅದರದ್ದು ಪ್ರೊಸೆಸ್ ನಡೀತಾ ಇದೆ. ಆದರೆ ಅಷ್ಟಕ್ಕೆ ಸ್ಟಾಪ್ ಆಗಿದೆ. ಎಷ್ಟು ವರ್ಷ ಆಯಿತು? ಒಂದು 3-4 ಆಗಿದೆ. ಹಾಂ, 5 ಆಗಿದೆ. ಆದರೆ ಅದು ತಹಸೀಲ್ದಾರ್ ಕಚೇರಿಯಲ್ಲೇ ಅಲ್ಲೇ ಸ್ಟಾಪ್ ಇದೆ ಸರ್. ನಾವು ಕಳಿಸಿದ್ದೀವಿ ಸಿಗೆ ಅಂತೇಳಿ ಹೇಳ್ತಾರೆ. ಈ ಮುಳುಗಡೆ ಪ್ರದೇಶದಲ್ಲಿ ನಿಮ್ಮ ಮನೆ ಇತ್ತು ಮುಂಚೆ? ಇಲ್ಲಿ ಈ ಕಡೆ ಬಂದು ಎಷ್ಟು ವರ್ಷ ಆಯಿತು? 35 ಮೇಲಾಯ್ತು ಸರ್. ಇಲ್ಲಿ ಎಲ್ಲ ಸುತ್ತಮುತ್ತ ನಿಮ್ಮ ಜೊತೆ ಇರೋರೆಲ್ಲ ಮುಳುಗಡೆ ಪ್ರದೇಶದಿಂದ ಬಂದವರು? ಇಲ್ಲ ಇಲ್ಲ ಸರ್, ನಾವು ಇಲ್ಲಿ ನಾವೊಬ್ರು ಇದ್ದೇವೆ. ನಮ್ಮ ಚಿಕ್ಕಪ್ಪ ಒಬ್ಬರು ಇದ್ದಾರೆ ಅಲ್ಲಿ ಮೇಲ್ಗಡೆ. ಜೆರಾಕ್ಸ್ ಅಂಗಡಿಯಿಂದ ನಿಮಗೆ ಒಂದು ಸ್ವಲ್ಪ ಅನುಕೂಲ ಆಗಿದೆ? ಹಾಂ, ಅನುಕೂಲ ಆಗಿದೆ. ಮುಂದಿನ ಯೋಜನೆ? ಮುಂದಿನ ಯೋಜನೆ ನೀರಿನ ವ್ಯವಸ್ಥೆ ಮಾಡ್ಬೇಕಂತ ಹೇಳಿದ್ವಿ ಸರ್. ಹೆಂಗೆ? ಹಾಗಾದ್ರೂ ಮಾಡಿ ಒಂದು ಬೋರ್ ವ್ಯವಸ್ಥೆ ಮಾಡ್ಬೇಕಂತ ಹೇಳಿದೆ. ನಾ 350 ತನಕ 5 ಬೋರಲ್ಲಿ 250-350 ತನಕ ಹೋಗಿದ್ದೇನೆ. ಈಗ 500 ಇಲ್ಲ 600 ಹೋಗಿ ನೀರನ್ನು ವ್ಯವಸ್ಥೆ ಮಾಡಿ ನಂತರ ಮುಂದೆ ವ್ಯವಸ್ಥೆ ಏನಾದರೂ ಕೃಷಿ ಮಾಡ್ಬೇಕಂತ ಹೇಳಿದ್ರಿ ಸರ್. ಈ ಭತ್ತ ಹಾಕ್ತಿರಲ್ಲ ಅಲ್ಲಿ ಪ್ರಯತ್ನ ಮಾಡಿರಿ? ಹಾಂ, ಅಲ್ಲಿ ಮಾಡಿದ್ದೀನಿ ಸರ್. ಅಲ್ಲಿ ಮಾಡಿರಿ? ಅಲ್ಲಿ ಬೆಳಿಲ್ಲ. ಬೆಳಿಲ್ಲ. ನಮಸ್ತೆ. ನಮಸ್ತೆ ಸರ್.

ಮೇಲ್ಮಣ್ಣು ಸವೆತಕ್ಕೆ ತುತ್ತಾಗಿ ಅಪಾರ ನಷ್ಟ ಉಂಟಾಗುತ್ತದೆ. ಹಾಗೆ ಭೂಮಿಯ ಮೇಲೆ ಮರಳಿನ ಶೇಖರಣೆಯಾಗಬಹುದು. ಕೃಷಿಗೆ ಬಳಸುವ ಗೊಬ್ಬರ ಮತ್ತು ಕೀಟನಾಶಕಗಳು ಕೆಲವು ವಿಷಯುಕ್ತ ರಾಸಾಯನಿಕಗಳನ್ನು ಒಳಗೊಂಡಿದೆ. ಇವು ಕೂಡ ಮೇಲ್ಮಣ್ಣಿನ ಜೊತೆ ಕೊಚ್ಚಿ ನೀರಿನ ಮೂಲಗಳನ್ನು ಕಲುಷಿತಗೊಳಿಸಿ ಜಲಜೀವಿಗಳಿಗೆ ಮಾರಕವಾಗುತ್ತವೆ. ರೈತರಿಗೆ ಸಲಹೆ ಪ್ರಸಾರವಾಯಿತು. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕೇಳುಗರೆ ಗಮನಿಸಿ, ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಪ್ರಗತಿಪರ ರೈತರ ಕೃಷಿ ಅನುಭವಗಳು. ಈ ಕುರಿತು ಸಿರಿಸಿ ರೈತರಾದ ರಮೇಶ್ ಎನ್ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಎಚ್ಬಿ ರಾಮಡಿಗಿ. ನಾಳೆ ಸಂಜೆ 5:00 ಯುವವಾಣಿಯಲ್ಲಿ ನಾಗರಾಜ್ ಮುಕ್ರಿ ಅವರಿಂದ ಸ್ವರಚಿತ ಕವನ ವಾಚನ ಪ್ರಸಾರವಾಗಲಿದೆ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಸಣ್ಣು ಹುಲಿಯ ಗೌಡ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. ಮುಟ್ಟಾಳೆ ಕುರುಕೋಳೆ ಮಿಲೋ ಮುಂದೆ ಕೇಳಿ ಗಿಣಿರಾಮನ ಹಾಡು. ಮುನ್ನೂರಲ್ಲಿ ನೂರ ಗಿಳಿಯೇ ಬಂದು ಬಂದರ ಮರಿಗೆ ಕೊಡುವರು ಕುಲವರಕ್ಕೆ ಬಡಿದೋ ರಾಮೋ ಲಾರಿ ಕುತಗೋಳಿ ಮರ ತುಂಬೋ ಅಲ ಕುಲರ ಮರಕ್ಕೆ ಬಡಿದೋ ರಾಮೋ ಲಾರಿ ಕುತಗೋಳಿ ಮರ ತುಂಬೋ ಮರತುಂಬ ಗಿಳಿಯೂ ರಾಮೋ ಏನಂದೇ ಸುಖನ ನುಡಿದವೋ ಹರಿ ಸುಖ ಗಳಿ ಮರತುಂಬ ಗಿಳಿಯೂ ರಾಮೋ ಕೆಳಗಿನ ಗೋಪ್ಯರು ಗೊಂಡೆ ನಿತ್ತಲಗೆ ನಡೆದ ಗೊಂಡೆ ನೂವೆಲ್ಲ ಕೊಯ್ದಾರು ಕೆಳಗಿನ ಗೋಪ್ಯರೆ ಗೊಂಡೆ ನಿತ್ತಲಗೆ ಬಾಳೆ ಒಂದು ಬಂಕೆ ನೆರೆದರು ಗೋಪಿಯವರು ಬಾರಿಕದಲೆ ಬಳಿ ತಿಗಿದಾರು ಬಾಳೆ ಒಂದು ಬಂಕೆ ನೆರೆದರು ಗೋಪಿಯವರು ಬಾರಿಕದಲೆ ಬಳಿ ತಿಗಿದಾರು ಹದಾಂದಿಲಿರ್ದೆ ಬಂದರು ಗೋಪಿಯವರೇ ಬಣ್ಣದ ಪೆಟ್ಟುಗಿ ತೆಗೆದರ ಗೋಪಿಯವರೇ ಎದೆಗಾಳೆ ರೌಕಿ ತಗಿದಾರು ಬಣ್ಣದ ಪೆಟ್ಟುಗಿ ತೆಗೆದರ ಗೋಪಿಯವರು ಎದೆಗಾಳೆ ಪಲಕಿ ತಗಿದಾರು ಎದೆಗಾಳೆ ರೌಕಿ ತೆಗೆದರ ಗೋಪಿಯವರು ಚಂಟ ಕೊಳೆ ಚೀರೆ ತಗಿದಾರು ಚಂಟ ಕೊಳಚಿರೆ ತೆಗೆದರ ಗೋಪಿಯರು ಕದೆ ತುಂಬೆ ತಿನ್ನ ಗೋಪಿ